ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಎಸ್ಎಂ ರೇಖಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನ ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಹೊಸದುರ್ಗ ತಾಲೂಕಿನ ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆಯಾದಂತಹ ಎಂಎಸ್ ರೇಖಾ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಕೃಷಿ ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿಕೊಂಡು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಒಂದು ಕಾರ್ಯ ಚಟುವಟಿಕೆಗಳು ಯಾವ ರೀತಿ ನಡೀತಾ ಇದೆ, ಈ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರೇಖಾ ಅವರೇ. ನಮಸ್ತೆ ಸರ್. ರೇಖಾ ಅವರೇ, ಹೇಳಿ ಈಗ ನೀವು ನಿಮ್ಮ ಒಂದು ಬಾಲ್ಯದಲ್ಲಿ ಯಾವ ರೀತಿ ಬಾಲ್ಯ ಜೀವನ ಕಳೆದ್ರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಪರಿಚಯ ಮಾಡಿಕೊಡಿ ಸರ್. ಬಾಲ್ಯ ಜೀವನ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಈಗಿನ ಜೀವನಕ್ಕೂ ಬಾಲ್ಯ ಜೀವನಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಅವಾಗೆಲ್ಲ ನಾವು ಮನೆ ತುಂಬಾ ಜನ ಇರ್ತಾ ಇದ್ವಿ, ಎಲ್ಲರೂ ನಮ್ಮ ಅಪ್ಪರು ಎಲ್ಲ ವ್ಯವಸಾಯ, ನಾವು ವ್ಯವಸಾಯದಿಂದಲೇ ಬಂದಿರೋದು, ವ್ಯವಸಾಯದ ಕುಟುಂಬದಿಂದಲೇ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು. ಆಮೇಲೆ ಎಲ್ಲ ತುಂಬು ಕುಟುಂಬ ಇತ್ತು. ಆಮೇಲೆ ರಾಗಿ, ಹುರುಳಿಕಾಳು ಮತ್ತೆ ಜೋಳ, ಭತ್ತ ನಮ್ಮ ತವ್ರ ಮನೇಲಿ ಬೆಳೆಯರು. ನಮ್ಮ ತಂದೆಯವರು ತುಂಬಾ ದೊಡ್ಡ ಕೃಷಿಕರು, ಅದರಲ್ಲೇ ಜೀವನ ಮಾಡ್ತಾ ಇದ್ದು. ತೋಟ ಏನಿರ್ಲಿಲ್ಲ ನಮಗೆ. ನಮ್ಮಜ್ಜಿ ಈ ಸುಗ್ಗಿ ಕಾಲ ಬಂತು ಅಂತಂದ್ರೆ ಅಲ್ಲೇ ಕರ್ಕೊಂಡೋಗಿ ಎಲ್ಲ ಅಲ್ಲೇ ಮಲ್ಕಂತ ಇದ್ವಿ. ರಾತ್ರಿ ಹೊತ್ತು ಮನೆಯಿಂದ ತಾಂಡೋಗಿ ಊಟನ ಅಲ್ಲೇ ತಿನ್ಕೊಂಡು ಅಲ್ಲೇ ಮಲ್ಕಂಡು ಬೆಳೀತಾ ಇದ್ವಿ. ಅವಾಗ ಏನು ಅಂದ್ರೆ ಕೃಷಿ ಅಂದ್ರೆ ಈಗ ನಾವು ಬೀಜ ಬಿತ್ತನೆ ಮಾಡಿದ್ದಾಗಿನಿಂದಲೂ ಅದು ತರವರೆಗೂ ಏನೋ ಒಂಥರ ಖುಷಿ. ಕಣ ಅಂತ ಮಾಡೋರು, ಎಲ್ಲ ಹುಲ್ಲು ಕಳೆ ಎಲ್ಲ ಬೆಳೆದಿರೋದು ಕಣಸುಗ್ಗಿ. ಕಣಸುಗ್ಗಿ ಅದನ್ನ ಏನ್ ಮಾಡೋರು, ಕಣ ಕೆತ್ತದೆ ಒಂದು ನಾಲ್ಕೈದು ದಿನ. ದೊಡ್ಡ ಕಣ ಸರ್, ತುಂಬಾ ದೊಡ್ಡದು. ಅದನ್ನೆಲ್ಲ ಕೆತ್ತಿ ಎಲ್ಲ ಸಗಣಿ ಹಾಕಿ ಬಳಿಯರು. ನಾವು ಸಹಾಯ ಮಾಡ್ತಾ ಇದ್ವಿ ನಮ್ ತಂದೆಯವರಿಗೆ. ಆಮೇಲೆ ಅದನ್ನ ಕಟಾವ್ ಮಾಡ್ಕೊಂಡ್ಬಂದು ರಾಗಿ ಹುರುಳಿಕಾಳು ಎಲ್ಲ ಒಂದೊಂದ್ ಕಡೆ ಶೇಖರಣೆ ಮಾಡೋರು. ಗೂಡು ಅದನ್ನ ಈ ಪೆಂಡಿ ಪೆಂಡಿ ತರ ಕಟ್ಟಿ ಫಸ್ಟ್ ಅದನ್ನ ಒಟ್ಟೋರು. ಆಮೇಲೆ ಅದನ್ನ ಒಂದ್ 15 ದಿನ ಆದ್ಮೇಲೆ ಎಲ್ಲ ಕಟಾವ್ ಆದ್ಮೇಲೆ ಅದನ್ನ ಒಂದೊಂದೇ ಸುಗ್ಗಿ ಮಾಡೋರು. ಫಸ್ಟ್ ಹುರುಳಿಕಾಳು ಮಾಡೋರು, ಹುಳ್ಳಿ ಸೊಪ್ಪ ಅಳ್ಕೊಂಡು ರೋಣ್ ಹೊಡೆದು. ರೋಣ್ಗಲ್ಲ ಅಂತ ಈಗಲೂ ಇದೆ ಸರ್ ನಮ್ಮ ಮನೇಲದು. ಅದು ಹೊಡೆದು ಎಲ್ಲ ಒಂದ್ ಕಡೆ ಗೂಡಿಸ್ಕೊಂಡು ಮತ್ತೆ ಅದನ್ನೆಲ್ಲ ತೂರ್ಕೊಂಡು ರಾಶಿ ಹಾಕೊಂಡು ಪೂಜೆ ಮಾಡ್ಕೊಂಡು ತಾಂಡೋಗ್ತಿದ್ವಿ ಸರ್. ಹುರುಳಿಕಾಳು ಆಯ್ತಾ, ಆಮೇಲೆ ಮತ್ತೆ ಕಣ ಬಳಿಯೋದು, ಸಗಣಿ ಹಾಕಿ ನೀರ್ ಹಾಕಿ ಗೊಬ್ಬರದಲ್ಲಿ ಸಾರಿಸಿ ಮತ್ತೆ ರಾಗಿ. ರಾಗಿನೂ ಹಂಗೆ ಎಲ್ಲ ಗುಡ್ಡಿಗಿಡ್ತಾ ಇದ್ರು. ಅದನ್ನ ಮತ್ತೆ ಎಲ್ಲ ಬಿಚ್ಚಿ ಅದನ್ನ ಕೊಯ್ಯೋದಂತಾನೆ ಒಂದಿನ ಫುಲ್ ಅಳ್ಕೊಳದು. ಮತ್ತೆ ಎತ್ತಿನಲ್ಲಿ ರೋಣ್ಗಲ್ಲು ಹುಡ್ಕೊಂಡು ಹೊಡಿಯೋದು. ಈ ರಾಗಿ ಆಯ್ತಾ, ಆಮೇಲೆ ಭತ್ತ ತರ ಮಾಡೋರು. ಅದೆಲ್ಲ ಮನೆಗೆ ತಂಡೋಗಿ ಇಟ್ಕೊಂತಾ ಇದ್ವಿ. ಅದು ಹುಲ್ಲನ್ನ ಮತ್ತೆ ಬಾವಣೆ ಅಂತ ಒಟ್ಟರು ಸರ್. ಬಾವಣೆ ಹಾಕೊಂಡು ಈಗ್ಲೂ ಮಾಡ್ತೀವಿ, ಈಗ್ಲೂ ಓಡ್ತೀವಿ. ಆದ್ರೆ ಈಗಿಂದ ಏನಂದ್ರೆ ಸ್ವಲ್ಪ ಮಿಷಿನ್ ಬಂದಿದೆ. ಅವಾಗೆಲ್ಲ ಕೈ ಮನುಷ್ಯರು ಕರ್ಕೊಂಡೋಗಿ 20 ಜನ ಹಿಂಗ್ ಕರ್ಕೊಂಡೋಗಿ ಕೊಯ್ಸ್ಕೊಂಬಂದು ಓಡ್ತಾ ಇದ್ವಿ. ಈಗೇನು ಮಿಷಿನ್ ಯಂತ್ರಗಳ ಬಳಕೆ ಆಗ್ತಿದೆ. ಈಗ ರಾಗಿ ಸುಗ್ಗಿ ಅಂತಂದ್ರೆ ಒಂದಿನದಲ್ಲಿ ಎಲ್ಲ ಮುಗ್ದೋಗುತ್ತೆ ಸರ್. ಅವಾಗ ಹಂಗಲ್ಲ, 15 ದಿನಗಟ್ಲೆ ಸುಗ್ಗಿ ಮಾಡ್ತಾ ಇದ್ವಿ. ಅಂದ್ರೆ ಬಾಲ್ಯದಲ್ಲಿ ಸಾಕಷ್ಟು ನಿಮಗೆ ಕೃಷಿ ಅನುಭವ ಇತ್ತು? ಇತ್ತು ಸರ್, ಇತ್ತು. ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ ಬಾಲ್ಯದಲ್ಲಿ? ಓದಿದ್ವಿ ಸರ್, ನಾವು PUC ಓದಿದೀನಿ. ಅಂದ್ರೆ ನಾವು ತಂದೆ ಮನೇಲಿ ನಾವು ರೈತರು, ಹಂಗಾಗಿ ಎಲ್ಲಾ ಅನುಭವ ಇದೆ. ಈಗ ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ಬೇಕು, ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಹೋಗ್ಬೇಕಂತ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡ್ಲಿಲ್ಲ? ಇತ್ತು ಸರ್, ಇತ್ತು. ನಂದು SLC ಇದು ಮತ್ತೆ PUC ಇದು ಮಾರ್ಕ್ಸ್ ನೋಡಿದ್ರೆ ಎಲ್ಲ 90 ಮೇಲೆ ಸರ್ ಇರೋದು. ಬಟ್ ನಮ್ಗೆ ಅನುಕೂಲ ಇರ್ಲಿಲ್ಲ ಓದಕ್ಕೆ, ನಮ್ಗೆ ಬಸ್ಗಳಿರ್ಲಿಲ್ಲ. ಹಿಂಗಾಗಿ ತುಂಬಾ ಕಷ್ಟಪಟ್ವಿ. 8 ಕಿಲೋಮೀಟರ್ ನಡ್ಕೊಂಡು ಬೆಳಿಗ್ಗೆ 5:30 ಎದ್ದು 8 ಗಂಟೆ ಕಾಲೇಜು, ಅಲ್ಲಿಗೆ ನಾವು 8 ಗಂಟೆ ತಲುಪಬೇಕು ಅಂತ 1 ಗಂಟೆ ನಡೀತಾ ಇದ್ವಿ ಸರ್. ನಡ್ಕೊಂಡು ಬಸ್ ಇಟ್ಕೊಂಡು ಹೋಗಿ ಕಾಲೇಜ್ 8 ಕಾಲಿಗೆ ಶುರು ಆಗ್ಬಿಡತ್ ಸರ್. ಹಂಗ್ ಮಾಡಿ ನಾವು 2 ವರ್ಷ PUC ಮಾಡಿದೆ. ಆಮೇಲೆ ಮನೇಲಿ ತುಂಬಾ ಇದಾಗುತ್ತೆ ಬಿಡಮ್ಮ ಅಂತ ಬಿಡಿಸಿದ್ರು ಸರ್. ನಾನೇ ಫಸ್ಟ್ನೇ ಮಗಳಾಗಿರೋದ್ರಿಂದ ಬಿಡಿಸಿದ್ರು. ಇವತ್ತೇನನ್ಸುತ್ತೆ ನಿಮಗೆ ವಿದ್ಯಾಭ್ಯಾಸದಿಂದ ವಂಚಿತರಾದ್ರಲ್ಲ? ಹೌದ್ ಸರ್, ನೋವಾಗುತ್ತೆ. ಬೇರೆ ಕಡೆ ಎಲ್ಲ ನೋಡಿದಾಗ ಸರ್ ಎಲ್ಲಾದ್ರೂ ಚೆನ್ನಾಗಿತ್ತು, ಬಟ್ ಓದಕ್ಕೆ ನಮಗೆ ಫೆಸಿಲಿಟೀಸ್ ಇರ್ಲಿಲ್ಲ. ಅಂದ್ರೆ ಈಗಷ್ಟು ಸೌಲಭ್ಯ ಇರ್ಲಿಲ್ಲ ಇರ್ಲಿಲ್ಲ ಸರ್, ಸೌಲಭ್ಯಗಳು ಇರ್ಲಿಲ್ಲ. ಈಗ ನಮ್ಮ ಮಕ್ಕಳಿಗೆ ಮನೆ ಹತ್ರನೇ ವ್ಯಾನ್ ಬರುತ್ತೆ. ನಾನು ಇವತ್ತು ಬೆಳಿಗ್ಗೆ ಅದೇ ರೀತಿ ಅನ್ಕಂಡೆ ಸರ್, ನಮ್ಮಂಗ್ ಓದೋದಾಗಿದ್ರೆ ಈ ಮಕ್ಳು ಓದ್ತಾನೆ ಇರ್ಲಿಲ್ಲ ಅಂತ ಬೇಜಾರಾಗುತ್ತೆ ಸರ್ ನನಗೆ. ನನಗೆ ಓದ್ಬೇಕು ಅಂತ ತುಂಬಾ ಆಸೆ ಇತ್ತು, ಅನುಕೂಲಗಳು ಇರ್ಲಿಲ್ಲ. ನಿಮ್ದು 10 ಎಕರೆ ಕೃಷಿ ಭೂಮಿ ಇದೆ, ಏನೇನ್ ಬೆಳೀತಾ ಇದ್ರ? ಒಂದು 10 ಎಕರೆ ಇದೆ ಸರ್, ರಾಗಿ, ಸಾವೆ, ತೆಂಗಿನ ತೋಟ ಇದೆ. ಒಂದ್ 1/2 ಎಕರೆಗೆ ಅಡಿಕೆ ಹಾಕೊಂಡಿವಿ. ಆಮೇಲೆ ಅರಳ್ ಕಾಳು, ಅರಳೆಣ್ಣೆ ಮಾಡ್ತೀವಲ್ಲ, ಅರಳ್ ಗಿಡ. ಅಂದ್ರೆ ಅರಳೆಣ್ಣೆ ಅಂತ ಕರೀತಾರೆ, ಅದರಿಂದ ಎಣ್ಣೆ ಬರೋದನ್ನ ಅರಳೆಣ್ಣೆ. ಅಂದ್ರೆ ಹೆಚ್ಚಾಗಿ ನೀವು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರ? ಹೌದ್ ಸರ್, ಬೆಳೀತಾ ಇದೀವಿ. ಈಗ ಇಷ್ಟೆಲ್ಲ ಕೃಷಿ ಭೂಮಿ ಇದ್ದು ಇಷ್ಟೊಂದು ಬೆಳೆಗಳನ್ನ ಬೆಳೀತಾ ಇದ್ರ, ಜೊತೆಗೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡ್ಕೊಳ್ಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಹೌದು ಸರ್, ನಾವು ರೈತ ಮಹಿಳೆಯರಾಗಿರೋದ್ರಿಂದ ನಮ್ಮ ಹತ್ರ ದುಡ್ಡು ಒಂದೇ ಸರಿ ಇರಲ್ಲ ಸರ್. ಈಗ ನಮ್ಮ ಮಕ್ಳು ಓದಿಸ್ಬೇಕು ಅಥವಾ ನಾವೇನೋ ತಗೋಬೇಕು ಅಂದ್ರೆ ನಮ್ಮಲ್ಲಿ ದುಡ್ಡಿನ ಕೊರತೆ ಇರುತ್ತೆ. ನಾವ್ ಅವಾಗ ಏನ್ ಮಾಡ್ತೀವಿ, 20 ಜನ ಸದಸ್ಯರನ್ನ ಮಾಡ್ಕೊಂಡಿದೀವಿ ನಮ್ಮೂರಲ್ಲೇ. ಪ್ರತಿ ತಿಂಗಳಿಗೆ ಒಂದ್ಸರಿ ನಾವು ಸೇರ್ಕೊಂತೀವಿ. ಅವಾಗ ಏನಾಗುತ್ತೆ, 200 ರೂಪಾಯಿ ಕಟ್ತೀವಿ ಸರ್ ಎಲ್ಲಾರು ಉಳಿತಾಯನ. ಅದು 4,000 ಆಗುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಅವಶ್ಯಕತೆ ಯಾರಿಗಿರುತ್ತೋ, ಹಣದ ಅವಶ್ಯಕತೆ, ಏನಾದ್ರು ತೊಂದರೆ ಇರುತ್ತೆ, ಹುಷಾರಿರಲ್ಲ, ಅಥವಾ ಕೃಷಿಗಾಗಿ ಏನಾದ್ರು ತಗೋಬೇಕಾಗಿರುತ್ತೆ, ಅಥವಾ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿರುತ್ತೆ, ಅವಾಗ ಏನ್ ಮಾಡ್ತೀವಿ, ನಾವು ಆ ದುಡ್ಡನ್ನ ಅವ್ರಿಗೆ ಕೊಡ್ತೀವಿ ಸರ್. ಅಂದ್ರೆ ಸಾಲದ ರೂಪದಲ್ಲಿ ಕೊಡ್ತೀವಿ ಸರ್. ಅದನ್ನ ಉಪಯೋಗಿಸ್ಕೊಂಡು ಅವರು ಏನಾರು ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಇದರಿಂದ ನಮಗೆ ತುಂಬಾ ಅನುಕೂಲ ಆಗ್ತಿದೆ ಸರ್. ಈಗಾದಲ್ಲೇ ನಾವಲ್ಲೇ 4 ವರ್ಷ ಆಯ್ತು ಪ್ರಾರಂಭ ಮಾಡಿ, ಅದಲ್ಲೇ 100,000,000 ನಮಗೆ ಸಾಲ ಸಿಗ್ತಿದೆ ಸರ್. ಅದರಿಂದ ಒಂದು ಒಕ್ಕೂಟನೂ ಮಾಡ್ಕೊಂಡಿದೀವಿ ಗ್ರಾಮ ಪಂಚಾಯತಿ ಕಡೆಯಿಂದ, ನಮಗೂ ಸೌಲಭ್ಯ ಕೊಟ್ಟಿದ್ದಾರೆ ಸರ್. ಅದು ಕೃಷಿ ಸಂಘ ಅಂತಾನೆ ಮಾಡ್ಕೊಂಡು ಒಕ್ಕೂಟ ಮಾಡಿದ್ದಾರೆ ಪಂಚಾಯತಿಯಿಂದ. ಅಲ್ಲಿ ನಮಗೆ 1.5-2 ಲಕ್ಷದ ನಮಗೆ ಸಾಲ ಸಿಗುತ್ತೆ ಸರ್. ಅದರಿಂದ ನಾವು ನಮಗೇನ್ ಬೇಕೋ ಅದು ಅನುಕೂಲ ಮಾಡ್ಕೊಂತಾ ಇದೀವಿ. ಈಗ ರೈತರಾಗಿರೋದ್ರಿಂದ ಹಣ ಇರಲ್ಲ ಸರ್ ಕೈಯಲ್ಲಿ, ಈ ತರ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಉಪಯೋಗ ಆಗ್ತಾ ಇದೆ. ಈಗ ಬೇರೆ ಕಡೆ ನಾವು ಸಾಲ ತರಬೇಕಂತಂದ್ರೆ ಸಾಕಷ್ಟು ಬಡ್ಡಿ ಕೊಡಬೇಕಾಗತ್ತಲ್ವಾ? ಹೌದು ಸರ್, ಬಡ್ಡಿ ಕೊಡಬೇಕು, ಮತ್ತೆ ಅದಕ್ಕೆಲ್ಲ ಏನೇನೋ ಇರ್ತಾವ ಸರ್. ಈಗ ಒಂದ್ ಬ್ಯಾಂಕಿಗೆ ಹೋಗ್ಲಿ ಸರ್, ನಮಗೆ ತಕ್ಷಣಕ್ಕೆ ಸಾಲ ಸಿಗಲ್ಲ. ಈಗ ನಾವು 1ನೇ ತಾರೀಕು ಸಂಘ ಮಾಡ್ತೀವಿ ಅಂದ್ರೆ ನಮಗೆ 1ನೇ ತಾರೀಕು ಸಾಲ ಬಂದ್ಬಿಡುತ್ತೆ ಸರ್. ಈಗ ನಮಗೆ ಅವಶ್ಯಕತೆ ಇರೋರಿಗೆ, ಈಗ 1 ಲಕ್ಷ ಬೇಡ ಅಂದರಿಗೆ 50-50 ಈ ತರ ತಗೊಂಡು, ಅದರಿಂದ ನಾವು ತುಂಬಾನೇ ನಮಗೆ ತುಂಬಾ ಅನುಕೂಲ ಆಗ್ತಾ ಇದೆ ಸರ್. ಈಗ ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ 20 ಜನ ಮಹಿಳಾ ಸದಸ್ಯರು ಇದ್ದಾರೆ ಅಂತ ಹೇಳಿದ್ರ, ನಿಮ್ಮ ಒಂದು ಸಂಘದ ಹೆಸರನ್ನ ಏನಂತ ನಾಮಕರಣ ಮಾಡಿದ್ರ? ಹೌದು ಸರ್, ನಮ್ಮ ಸಂಘದ ಹೆಸರು ಒನಕೆ ಓಬವ್ವ ರೈತ ಆತ್ಮ ಮಹಿಳಾ ಸ್ವಸಹಾಯ ಸಂಘ ಅಂತ ಸರ್. ನಮ್ದು ಚಿತ್ರದುರ್ಗ ಜಿಲ್ಲೆ ಆಗಿರೋದ್ರಿಂದ ನಾವು ಅಲ್ಲಿ ಒನಕೆ ಓಬವ್ವ ಅವ್ರದ್ದು ಹೆಸರು ಇಡಬೇಕು ಅಂತ ನಾವೆಲ್ಲ ಸೇರಿ ಮಾತಾಡ್ಕೊಂಡು ಅದೇ ಹೆಸರು ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಿದ್ದೀವಿ ಸರ್. ಈಗ ವಾರ ಉಳಿತಾಯ ಮಾಡ್ತೀರಾ ಏನು ತಿಂಗಳಿಗೊಮ್ಮೆ ಉಳಿತಾಯ ಮಾಡ್ತೀರಾ ಹಣವನ್ನ? ತಿಂಗಳ ಉಳಿತಾಯ ಮಾಡ್ತೀವಿ ಸರ್. ಈಗ ಕೆಲವು ಸಂಘದಲ್ಲೆಲ್ಲ ವಾರ ಉಳಿತಾಯ ಹಣವನ್ನ ಕಟ್ತಾರೆ ಅಂದ್ರೆ ಆ ಪದ್ಧತಿ ನಿಮ್ಮಲ್ಲಿ? ಅದು ಇದೆ ಸರ್, ಅದು ಇದೆ. ಅದು ಬೇರೆ ಸಂಘದಲ್ಲಿ ಮಾಡ್ಕೊಂಡಿದೀವಿ, ಅದು ಶ್ರೀದೇವಿ ಸಂಘ ಅಂತ ಮಾಡ್ಕೊಂಡಿವಿ. ನಮ್ ದೇವ್ರ ಹೆಸರಿಟ್ಟು ಊರಿನ ಗ್ರಾಮ ದೇವತೆ, ಅದರಲ್ಲಿ ವಾರ ಮಾಡ್ತೀವಿ ಸರ್. 2 ಸಂಘಗಳು ಮಾಡ್ಕೊಂಡಿದೀವಿ, ಒಂದ್ರಲ್ಲಿ ನಾನು ಪ್ರತಿನಿಧಿಯಾಗಿದ್ದೀನಿ. ಅದು ಬ್ಯಾಂಕಿಗೆ ಹೋಗ್ಬೇಕು, ಮತ್ತೆ ಮೀಟಿಂಗ್ ಇರುತ್ತೆ ಸರ್ ತಿಂಗಳ ಅದೆಲ್ಲ ಹೋಗೋದು ಅದೆಲ್ಲ ಮಾಡ್ಕೊಂಡು ಅಲ್ಲಿ ಈ ನಮಗೇನು ಮಾಹಿತಿ ಹೇಳಿರ್ತಾರೋ ಬಂದ್ಬಿಟ್ಟು ಸಂಘದ ಸದಸ್ಯರನ್ನೆಲ್ಲ ನಾವು ಸೇರಿಸಿ ಅದರಿಂದ ತುಂಬಾನೇ ಇರುತ್ತೆ ಸರ್. ಅಂದ್ರೆ ಫ್ರೀಯಾಗಿ ನಮಗೆ ಉಚಿತವಾಗಿ ಬ್ಯೂಟಿ ಪಾರ್ಲರ್ ಕೋರ್ಸು, ಬಟ್ಟೆ ಹೊಲಿಯೋದು ಇವೆಲ್ಲ ಫ್ರೀ ಇರುತ್ತೆ ಸರ್. ಯಾರಿಗೆ ಆಸಕ್ತಿ ಇರುತ್ತೆ, ಯಾರಿಗೆ ಟೈಮ್ ಇರುತ್ತೆ, ಅವ್ರನ್ನೆಲ್ಲ ನಾವು ಅಲ್ಲಿ ಕಳಿಸ್ತೀವಿ ಸರ್. ಈಗ ನಿಮ್ಮ ಸಂಘದ 20 ಜನ ಮಹಿಳಾ ಸದಸ್ಯರು ಅಂದ್ರೆ ಎಲ್ಲರಿಗೂ ಶಿಕ್ಷಣ ಇದೆಯಾ? ಇಲ್ಲ ಸರ್, ಎಲ್ಲರಿಗೂ ಶಿಕ್ಷಣ ಇಲ್ಲ. ಈಗ ಓದಿರೋರು ಅದನ್ನೆಲ್ಲ ಬುಕ್ ಮೇಂಟೈನ್ ಮಾಡಬೇಕು, ಅದು ಬುಕ್ ಅಲ್ಲಿ ಹೆಸರುಗಳು ಬರೀಬೇಕು, ಮತ್ತೆ ಅವ್ರದ್ದು ಡೇಟ್ ಆಫ್ ಬರ್ತ್ ಇರ್ಬೋದು, ಆಧಾರ್ ಕಾರ್ಡ್ ನಂಬರ್ ನಾವೇ ಎಲ್ಲ ಇಸ್ಕೊಂಡು ಬರ್ಕೊಂಡು ಎಲ್ಲರಿಗೂ ಸಮಾನವಾಗಿ ಸೇವೆ ಮಾಡ್ತಾ ಇದೀವಿ ಸರ್. ಈಗ ಅವ್ರಿಗೆ ಸೈನ್ ಮಾಡುವಂತದ್ದು ಇದನ್ನೆಲ್ಲ ಕಲ್ಸ್ಬೋದಲ್ಲ ನಿಮ್ಮ ಸಂಘದ ವತಿಯಿಂದ? ಹಾ ಸರ್, ಸೈನ್ ಮಾಡೋದ್ ಕಲಿಸ್ತಾ ಇದೀವಿ ಸರ್. ನಾವು ಅವ್ರು ಓದಕ್ಕೆ ಬರಲ್ಲ ಅನ್ನೋರಿಗೆ ಸೈನ್ ಮಾಡೋದನ್ನ ಕಲಿಸಿದೀವಿ ಸರ್. ಒಂದ್ 10 ಜನಕ್ ಬರ್ತಿರ್ಲಿಲ್ಲ, ನಾವು ಫ್ರೀ ಟೈಮಾಗೆಲ್ಲ ಹೋದಾಗ ನಾವು ಹೆಬ್ಬೆಟ್ಟು ಇದ್ ಮಾಡಬಾರ್ದು, ನೀವು ಸೈನ್ ಮಾಡಿ, ಏನಾಗಲ್ಲ, ನಾವ್ ಹೇಳ್ಕೊಡ್ತೀವಿ ಅಂತ ಈಗ ಕಲಿಸ್ತಾ ಇದೀವಿ ಸರ್, ಕಲ್ತಿದ್ದಾರೆ. ಈಗ 20 ಜನ ಏನ್ ನಿಮ್ಮ ಸದಸ್ಯರದರ ನಿಮ್ಮ ಒಂದು ಸಂಘದಲ್ಲಿ ಅಂದ್ರೆ 20 ಸದಸ್ಯರದ್ದು ಈಗ ಜಮೀನು ಇದೆಲ್ಲ ಇದೆಯಾ? ಹೌದ್ ಸರ್, ಇದೆ. ತುಂಬಾ ಇಲ್ಲ, ಕಮ್ಮಿನೂ ಇದೆ, ಒಬ್ಬೊಬ್ರು ಜಾಸ್ತಿ ಇದೆ. ಜಾಸ್ತಿ ಇದ್ದು ಮನೇಲಿ ಕೆಲಸ ಮಾಡಕ್ ಆಗದೆ ಇರೋರು ಇದಾರೆ. ಎಲ್ಲಾರನು ಸರಿ ಸಮಾನವಾಗಿ ನೋಡ್ತಾ ಇದೆ ಸರ್ ಅಲ್ಲಿ ಸಂಘದಲ್ಲಿ. ಈಗ ಎಲ್ಲಾ ಸದಸ್ಯರು ಉಳಿತಾಯದ ಹಣ ಅಂತಂದ್ರೆ ಯಾವ ರೀತಿ ಹೊಂದಿಸ್ತಾರೆ? ಉಳಿತಾಯದ ಹಣ ಅಂತಂದ್ರೆ ಸರಿಗೆ ಹಸುಗಳು ಸಾಕೊಂಡು ಅದರಲ್ಲಿ ಬರ್ತಕ್ಕಂತ ದುಡ್ಡನ್ನ ಹಾಲು ಹಾಕ್ತಾರೆ, ಹಾಲು ಹಾಕಕ್ಕಾಗಿಲ್ಲ ಅಂದ್ರೆ ಬೆಣ್ಣೆ ಮಾರ್ತಾರೆ, ಅದನ್ನೆಲ್ಲ ದುಡ್ಡು ಕೂಡಿಟ್ಕಂತಾರೆ. ಅದನ್ನ ತಿಂಗಳ ತಿಂಗಳ ನಾವು ಸಂಘಕ್ಕೆಬೇಕು, ಇವತ್ತು 200 ರೂಪಾಯಿ ಕಟ್ಟಬೇಕು ನಾವು, ಇವತ್ತು 50 ರೂಪಾಯಿ ಕಟ್ಟಬೇಕು ಅಂತ ಅದನ್ನ ಫಸ್ಟ್ಗೆ ಇನ್ನೇನು 1ನೇ ತಾರೀಕು ನಾವು ಕಟ್ಟಬೇಕು ಅಂದ್ರೆ ಒಂದು 4-5 ದಿನ ಮುಂಚೆನೆ ಜೋಡಿಸಿಟ್ಕೊಂಡಿರ್ತಾರೆ ಸರ್. ಆಮೇಲೆ ಎಲ್ಲದಕ್ಕೂ ಗಂಡಸರು ಏನ್ ಸಹಾಯ ಮಾಡಲ್ಲ ಸರ್, ಅವ್ರದೇ ಆದಂತ ಒಂದು ಹಾಲಿಂದ ಬೆಣ್ಣೆಯಿಂದ ಈ ತರ ಮಾರಿ ದುಡ್ಡು ಇಟ್ಕೊಂಡು ಸಂಘ ಕಟ್ತಿದ್ದಾರೆ. ಹೌದು ಸರ್, ಟೈಲರಿಂಗ್ ಮಾಡೋಂತಾರಿದ್ದಾರೆ, ಮತ್ತೆ ಬ್ಯೂಟಿ ಪಾರ್ಲರ್. ಈಗ ಸಂಘದಲ್ಲಿ ಅವ್ರ ತಾಯಿಯವ್ರು ಇರ್ತಾರೆ, ಅವ್ರ ಮಕ್ಕಳನ್ನ ಈಗ ಮನೆಯಲ್ಲಿ ಒಂದು PUC ಆಗಿರ್ತಾರೆ ಅಥವಾ ಡಿಗ್ರಿ ಹೋಗ್ತಿರ್ತಾರೆ, ಅವರಿಗೆ ರಜಾದಿನದಲ್ಲಿ 1 ತಿಂಗಳು ಅದು ವರ್ಕ್ ಇರುತ್ತೆ ಸರ್. ಅದು ಅಲ್ಲಿ ಕಳಿಸ್ಬಿಟ್ಟು ಅದ್ರಲ್ಲಿ ಬಂದಿರತಕ್ಕಂತ ಆದಾಯದಿಂದಲೂ ಸಂಘದಲ್ಲಿ ಕಟ್ಕೊಂಡು ಹೋಗ್ತಿದ್ದಾರೆ ಸರ್. ಈಗ ಪ್ರತಿ ಒಂದು ತಿಂಗಳಿಗೊಮ್ಮೆ ನೀವು ಅಂದ್ರೆ ಸಂಘದಲ್ಲಿ ಸಭೆ ಮಾಡ್ತೀವಿ ಅಂತ ಹೇಳಿದ್ರ, ಸಭೆಯ ಒಂದು ಉದ್ದೇಶ ಏನು, ಅಲ್ಲಿ ಏನೇನ್ ಚರ್ಚೆ ಮಾಡ್ತೀರಾ? ಹೌದು ಸರ್, ಸಭೆ ಉದ್ದೇಶ ಏನಂದ್ರೆ ನಾವು ಎಲ್ಲರೂ ಬೆಳಿಗ್ಗೆ ಹೊತ್ತು ಸಿಗಲ್ಲ ಅಂತ ಸಂಜೆ ಇಟ್ಕಂತೀವಿ ಸರ್ ನಾವು ಸಂಘನ. ರಾತ್ರಿ 8 ಗಂಟೆ ಮೇಲೆ ಇಟ್ಕಂತೀವಿ, ಎಲ್ಲ ಊಟ ಮಾಡಿ ಮನೆದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ಬೇಕು ಸರ್. ಅಲ್ಲಿ ಒಂದು ಜಾಗ ಅಂತ ಗೊತ್ತು ಮಾಡಿರ್ತೀವಿ ಸರ್, ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಒಂದು ಪ್ರಾರ್ಥನೆಯೊಂದಿಗೆ ಒಂದು ಅಧ್ಯಕ್ಷತೆಯೊಂದಿಗೆ ಶುರು ಮಾಡ್ತೀವಿ ಸರ್. ಅಲ್ಲಿ ಏನು ಉದ್ದೇಶ ಅಂದ್ರೆ, ಈಗ ಸಂಘದಿಂದ ನಮಗೆ ಉಳಿತಾಯ ಇಷ್ಟಾಗಿದೆ, ಇಷ್ಟು ನಾವು ಕಟ್ಟಿದೀವಿ ಬ್ಯಾಂಕಿಗೆ, ಬ್ಯಾಂಕ್ ಅಲ್ಲಿ ಇಷ್ಟು ನಮ್ದು ಹಣ ಇದೆ, ಯಾರಾದ್ರೂ ಬೇಕಾದ್ರೆ ತಗೋಬಹುದು, ಇಲ್ಲ ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಬ್ಯಾಂಕಿಗೆ ಹಾಕ್ತಿವಿ. ಏನಕ್ಕೆ ತಾಂತ ಇದ್ದೀರಾ? ಈಗ ನಾನು ಇನ್ನೊಬ್ರು ಸಾಲ ಕೇಳಿದ್ರಂದ್ರೆ ಅವ್ರು ಏನ್ ಸಮಸ್ಯೆ ಇದೆ ಅದೆಲ್ಲ ಬರ್ಕಂತೀವಿ ಸರ್. ಬರ್ಕೊಂಡು ಎಲ್ಲಾರ ಸಮಸ್ಯೆಗಳನ್ನ ಕೇಳ್ಕೊಂಡು ತುಂಬಾ ಯಾರಿಗೆ ದುಡ್ಡಿನ ಇರುತ್ತೋ ಅವ್ರಿಗೆ ಕೊಡ್ತಾ ಇದೀವಿ ಸರ್. ಇದು ಇದೇ ಕಾರಣದಿಂದ ನಾವು ಒಂದು ಸಭೆ ಕರಿತೀವಿ. ಈಗ ನಿಮ್ಮ ಒಂದು ಸಂಘದಲ್ಲಿ ಸಾಲ ಪಡಿಬೇಕು ಅಂತಂದ್ರೆ ನಾವು ಯಾವ್ದಕ್ಕೆ ಸಾಲ ತಗೊಳ್ತೀವಿ ಅಂತೇಳಿ ಮುಂಚಿತವಾಗಿ ಅವ್ರು ಬರಸ್ಬೇಕಾಗುತ್ತೆ. ಹೌದು ಸರ್, ಹೌದು. ನಾವು ಈಗ ತೋಟಕ್ಕೆ ಪೈಪ್ ಉಣ್ಸರ್ ಇರ್ತಾರೆ, ಮಕ್ಕಳಿಗೆ ಫೀಸ್ ಕಟ್ಟರ್ ಇರ್ತಾರೆ, ಆಮೇಲೆ ಏನೋ ಸೊಸಿ ತರದಿರುತ್ತೆ, ಒಂದ್ ಅಡಿಕೆ ಸೊಸಿ ಅಥವಾ ತೆಂಗಿನ ಸೊಸಿಗಳು ಏನಾರ ತರದಿರುತ್ತೆ, ಇಲ್ಲ ಹಸು ತರದಿರುತ್ತೆ, ಇಂಥವನ್ನ ಬರಸ್ತಾರೆ ಸರ್. ಅವ್ರು ಬರ್ಸ್ಬಿಟ್ಟು ನಮಗೆ ಓ ಹೌದು ಇವ್ರ ಮನೆಗೆ ಈ ತರ ತಾಂಡ್ತಾ ಇದ್ರೆ, ಇನ್ನೇನು ಊರಲ್ಲೇ ಇರೋದ್ರಿಂದ ಎಲ್ಲಾರ್ದು ಗೊತ್ತಾಗುತ್ತೆ ಸರ್ ನಮಗೆ, ಹಂಗಾಗಿ ಕೇಳ್ಕೊಂಡು ಆಯ್ತು ತಗೊಳ್ಳಿ ನಿಮಗೆ ಅಂತ ಕೊಡ್ತೀವಿ ಸರ್. ಅದರಿಂದ ಉಪಯೋಗ ಮಾಡ್ಕೊಂತ ಇದಾರೆ ಒಂದು ಹಣದಿಂದ. ಈಗ ನೀವು ಸಾಲ ತಗೊಂಡು ಯಾವ್ದಕ್ಕೆ ಬಳಸಿದ್ರಿ? ಹೌದು ಸರ್, ನಾವು ತಾಂಡು ಏನಂದ್ರೆ ನಮ್ದು ಪ್ರಾಬ್ಲಮ್ ಅಂದ್ರೆ ಸರ್, ನಮ್ಮನೆ ನಮ್ಮ ಮಕ್ಕಳಿಗೆ ಓದುವಾಗ ಕರೆಂಟ್ ವ್ಯವಸ್ಥೆ ಸರಿ ಇರ್ಲಿಲ್ಲ, ಯಾವಾಗ್ಲೂ ಕರೆಂಟ್ ಹೋಗೋದು. ನಾವು 50,000 ಸಾಲ ತಾಂಡು UPS ಹಾಕ್ಸ್ಕೊಂಡ್ವಿ ಸರ್ ಮನೆಗೆ. ನಮ್ಮನೆಯವ್ರು ಕೇಳಿದಾಗ ಏ ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಇವಾಗ ಅಂದ್ರು. ನಮ್ಮ ಮಕ್ಕಳು ಈಗ 10th ಓದ್ತಾ ಇದ್ದಾಳೆ ಮಗಳು, ಅವಳಿಗೆ ತುಂಬಾ ತೊಂದರೆ ಆಗೋದು ಕರೆಂಟ್ ಹೋಗೋದು ಬರೋದು. ಅವಾಗೆಲ್ಲ ಬೇರೆ ಬೆಳಕುಗಳಲ್ಲೆಲ್ಲ ಹಿಂದೆ ಓದ್ತಿದ್ರು ಅಂದ್ರೆ ಈಗ ಓದಲ್ಲ ಸರ್. ಹಂಗಾಗಿ ನಾವು UPS ಹಾಕ್ಸ್ಕೊಂಡು ಅದರಿಂದ ಬೆಳಕನ್ನು ಪಡ್ಕೊಂಡು ಅದರಿಂದ ಓದ್ತಿದ್ದಾರೆ ಸರ್. ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಇಂತಹ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಇರೋದ್ರಿಂದ ಏನ್ ಅನುಕೂಲ ಅಂತ ಹೇಳ್ತೀರಾ? ಸರ್, ಸ್ತ್ರೀ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಮೊದ್ಲಿಂದ ಹೇಳ್ಕೊಂಡ್ ಬರ್ತಾ ಇದ್ರು, ಅದು ನಿಜ ಅನ್ಸುತ್ತೆ ಸರ್. ಸ್ತ್ರೀ ಶಕ್ತಿ ಸಂಘದಿಂದ ತುಂಬಾನೇ ಈಗ ಬೇಕಾದಷ್ಟು ಸಂಘಗಳಾಗಿದಾವೆ. ಈಗ ಸಹಕಾರ ಸಂಘ ಅಂದ್ರೆ ಒಬ್ರಿಗೊಬ್ರು ಹೊಂದಾಣಿಕೆಯಾಗಿ ಹೋಗೋದು, ಈಗ ಒಂದೇ ಊರವರು ನಮ್ ನಮ್ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದು. ಈಗ ಅದೇ ಸರ್ ಹೇಳಿದ್ವಲ್ಲ, ಎಲ್ಲೋ ಹೋಗಿ ನಾವು ದುಡ್ಡು ತಗೊಂಡ್ ಬರತ್ತಿಗೆ 1 ತಿಂಗಳಾಗುತ್ತೆ, ಇಲ್ಲ 15 ದಿನಾರು ಆಗುತ್ತೆ. ಅದಕ್ಕೆ ನಾವು ಬೇಗ ನಮಗೆ ದುಡ್ಡು ಸಿಗೋದ್ರಿಂದ ನಾವು ನಮ್ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಮಾಡ್ಕಂತ ಹೋಗ್ತಾ ಇದೀವಿ ಸರ್. ಈಗ ಉಳಿತಾಯದ ಹಣ ಅಂತಂದ್ರೆ ಏನ್ ಬ್ಯಾಂಕ್ ನಲ್ಲಿ ಕಟ್ಟಬೇಕಾಗುತ್ತ? ಹೌದು ಸರ್, ಈಗ ಈ ತಿಂಗಳದ್ ಮಾಡಿದ್ವಿ ಅಂದ್ರೆ 4,000 ರೂಪಾಯಿ ದುಡ್ಡಾಗಿರುತ್ತೆ, ಅದನ್ನ ಬೇಕಂದರಿ ಕೊಡ್ತೀವಿ. ಬೇಡ ಅಂದ್ರೆ ಅದೇ ಉಳಿತಾಯ ಹಣ ಅಂತ ನಮಗೆ ನಮ್ದು ಪಂಚಾಯತಿ ಸಾಣಿಯಲ್ಲಿ ಆಗಿರೋದ್ರಿಂದ ಅಲ್ಲಿ ಬ್ಯಾಂಕ್ ಇಂದ ನಮಗೆ ಎಲ್ಲ ಕೊಟ್ಟಿರ್ತಾರೆ ಸರ್, ಚೆಕ್ ಚಲನ್ನು ಎಲ್ಲ ಅದಕ್ಕೆ ಬರೆದು ಕಟ್ತೀವಿ ಸರ್, ಕಟ್ತೀವಿ. ಈಗ 20 ಜನಕ್ಕೂ ಅದ್ರದ್ದೆಲ್ಲ ಗೊತ್ತಾಗ್ಬೇಕು ಅಂತ ಸರ್ ಒಬ್ಬೊಬ್ರಿಗೆ 1 ತಿಂಗಳು ಅದನ್ನ ಕೊಡ್ತೀವಿ ಸರ್ ಕಟ್ಟಕ್ಕೆ. ಇವತ್ತಿಂತರ ಹೋದ್ರೆ ಅವ್ರ ಹೆಸರು ಬರೆದ್ಬಿಟ್ಟು ಕೊಟ್ಟು ಕಳಿಸ್ತೀವಿ ಸರ್. ಯಾಕೆಂದ್ರೆ ವಿದ್ಯಾವಂತರು ಇದಾರೆ, ಅವರಿಗೆ ಅದ್ರ ಅನುಭವ ಆಗ್ಬೇಕು. ಮನೆಗಿದ್ದು ಇದ್ದು ಬರೀ ಮನೆ ಕೆಲ್ಸಕ್ಕಷ್ಟೇ ಅಡಿಕ್ಟ್ ಆಗಿದ್ದಾರೆ. ಟ್ಯಾಲೆಂಟ್ ಇರುತ್ತೆ ಸರ್ ಅವರಿಗೂ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವಕಾಶಗಳು ಇಲ್ದಲೇ ವಂಚಿತರಾಗಿದ್ದಾರೆ. ಅದರಿಂದ ನಾವು ಒಂದೊಂದ್ಸರಿ ಬ್ಯಾಂಕಿಗಾರು ಹೋಗ್ಬಂದ್ರೆ ಅದರಿಂದ ಏನಾರು ಅವ್ರಿಗೆ ಮನಸ್ಸಿದಾಗುತ್ತೆ. ಇನ್ನೊಂದು ವಿಷಯ ಅಲ್ಲಿ ಗೊತ್ತಾಗುತ್ತೆ, ಸ್ತ್ರೀ ಶಕ್ತಿ ಸಂಘದಿಂದ ನಾವು ಎಷ್ಟು ಬೆಳೀತಾ ಇದೀವಿ ಅಂತ ಗೊತ್ತಾಗುತ್ತೆ. ಇನ್ನ ಕಾರಣಕ್ಕೋಸ್ಕರ 20 ಜನನ್ನು ನಾವು ತಿಂಗಳ ತಿಂಗಳ ಕಳಿಸ್ತೀವಿ ಸರ್. ಈಗ ಬ್ಯಾಂಕ್ನಲ್ಲಿ ಈಗ ಯಾರ ಅಕೌಂಟ್ನಲ್ಲಿ ನೀವು ಒಂದು ಅಕೌಂಟ್ ಓಪನ್ ಮಾಡಿರ್ತೀರ ನೀವು? ಹಾ ಸರ್, ಒಂದು ಸಂಘಕ್ಕೆ 2 ಪ್ರತಿನಿಧಿಗಳು ಮಾಡ್ತೀವಿ ಸರ್, ಫಸ್ಟ್ ಸೆಕೆಂಡ್ ಅಂತ. ಆ 2 ಪ್ರತಿನಿಧಿಗಳಿಗೂ ಸೇರಿಸಿ ನಾವು ಅಕೌಂಟ್ ಓಪನ್ ಮಾಡಿದೀವಿ ಸರ್. ಅಂದ್ರೆ ಪ್ರತಿನಿಧಿಗಳ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರ? ಹೌದು ಸರ್, ಹೌದು. ಏನ್ ದುಡ್ಡು ಬಿಡಿಸ್ಕೋಬೇಕು ಅಂದ್ರು, ನಾವು ದುಡ್ಡು ಕಟ್ಟಬೇಕು ಅಂದ್ರು ಪ್ರತಿನಿಧಿಗಳ ಸೈನ್ ಬೇಕು. ಮತ್ತೆ ಅಲ್ಲಿ ಕಟ್ಟಿದ್ದನ್ನ ರೆಸಿಪ್ಟ್ ಅಂತ ಕೊಡ್ತಾರೆ ಸರ್, ಅದನ್ನ ತಗೊಂಬಂದು ಸಂಘದೊಂದು ಒಂದು ಬುಕ್ ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಡವಳಿ ಪುಸ್ತಕ ಅಂತ ಇರುತ್ತೆ ಸರ್. ಅದು ಅದಕ್ಕೆ ನಾವು ಈ ತಿಂಗಳ ಎಷ್ಟು ಕಟ್ಟಿದ್ವಿ ಅದನ್ನ ಚಲನ್ ಕೊಡ್ತಾರಲ್ವಾ, ಅದನ್ನ ತಂದು ಗಮ್ಮ ಕಂಟ್ರಿಸ್ತೀವಿ ಸರ್. ಯಾರು ಹೋದ್ರು ಅಷ್ಟೇ ಅದನ್ನ ತಗೊಂಬಂದು ಅಂಟಾಕ್ತಿವಿ. ಈ ನೀವು ಯಾವ ವರ್ಷದ್ದು, ಈಗ 4 ವರ್ಷ ಆಯ್ತು ಅಂದ್ರೆ ಈಗ ಹಿಂದಿಂದು ಕೇಳ್ರಿ ಅದ್ರಲ್ಲಿರುತ್ತೆ. ಹಂಗಾಗಿ ನಮ್ಗೆ ಯಾವತ್ತೂ ಮನಸ್ತಾಪಗಳಾಗಿಲ್ಲ, ಎಲ್ಲರೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್. ಈಗ ಕೃಷಿ ಸಂಬಂಧಪಟ್ಟಂತೆ ಏನಾದ್ರೂ ನಿಮ್ಮ ಸಂಘದ ವತಿಯಿಂದ ಈಗ ಬೇರೆ ಬೇರೆ ಕಡೆ ಕೃಷಿ ಪ್ರವಾಸಗಳನ್ನ ಏನಾದ್ರೂ ಮಾಡಿದ್ರ? ಹೌದು ಸರ್, ಮಾಡಿದೀವಿ. ಹಿಂಗೆ ಎಲ್ಲರೂ ಸರ್, ಈಗ ಹೊಸ ವರ್ಷ ಬಂತು, ಈಗ ನಾವೆಲ್ಲ ಎಲ್ಲರೂ ಹೋಗೋಣ, ಇನ್ನೇನು ಯಾರು ಎಲ್ಲೂ ಹೋಗಲ್ಲ ಸರ್, ಮನೇಲೆ ಇರೋದ್ರಿಂದ ಈ ಸಂಘದ ದುಡ್ಡನ್ನ ನಾವೇನ್ ಮಾಡ್ಕಂತೀವಿ, ಬಡ್ಡಿ ಬಂದಿರುತ್ತೆ ಎಲ್ಲಾರು ಕಟ್ಟಿ, ಅದರಲ್ಲಿ ಸ್ವಸ್ವಲ್ಪ ಒಬ್ಬೊಬ್ರಿಗೆ ಇಷ್ಟಿಷ್ಟು ಅಂತ ತೆಗಿತೀವಿ ಸರ್, ಒಂದೊಂದು ಸಾವಿರ, ಒಂದೂವರೆ ಸಾವಿರ, ಅದ್ ತೆಗೆದ್ಬಿಟ್ಟು ಎಲ್ಲಾರು ಒಟ್ಟಿಗೆ ಧರ್ಮಸ್ಥಳ ಆ ತರ ಎಲ್ಲ ಒಂದೊಂದು ಒಂದಿನ ಎರಡು ದಿನ ಪ್ರವಾಸ ಹೋಗಿದೀವಿ ಸರ್. ಈಗ ಪ್ರಗತಿಪರ ಕೃಷಿಯನ್ನು ಮಾಡುವಂತಹ ಜಮೀನುಗಳಿಗೆ ಹೋಗಿ ಅಲ್ಲಿ ಯಾವ ರೀತಿ ಕೃಷಿ ಮಾಡ್ತಾ ಇದ್ದಾರೆ, ಯಾವ ರೀತಿ ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಹಸು ಸಾಕಾಣಿಕೆ ಆಗಿರ್ಬೋದು, ಈ ಒಂದು ಜೇನು ಸಾಕಾಣಿಕೆ ಆಗಿರ್ಬೋದು, ಈ ನಿಟ್ಟಿನಲ್ಲಿ ಮಾಹಿತಿಯನ್ನ ಪಡೆದುಕೊಳ್ಳಿಕ್ಕೆ ಆತರ ನೀವು ಪ್ರವಾಸಗಳು ಮಾಡಿಲ್ಲ? ಆತರ ಹೋಗಿದೀವಿ ಸರ್, ಅಂದ್ರೆ ಅಲ್ಲಿ ಸಾವೆ ಬೆಳೆದಿದ್ರು, ಅದನ್ನ ನಾವು ಸಂಘದ ಸದಸ್ಯರೆಲ್ಲ ಸೇರಿ ನೋಡ್ಕೊಂಡ್ ಬಂದಿದ್ವಿ ಸರ್, ಹೆಂಗ್ ಮಾಡಿದ್ರು. ಈಗ ಹೊಸದುರ್ಗ ತಾಲೂಕಿಗೆ ಸಿರಿಧಾನ್ಯ ತುಂಬಾ ಬೆಳೆಯೋದು ಅಂತ ಫೇಮಸ್ ಆಗಿದೆ ಸರ್, ನಮ್ಮೂರಲ್ಲೇ ಬೆಳಿತೀವಿ ಸಾವೆ ಎಲ್ಲ. ಅವರು ಚಿಕ್ಕಣ್ಣ ಅಂತ ಅವರು ಹಾಕಿದ್ರು, ಎಲ್ಲ ಒಂದ್ ಟ್ಯಾಕ್ಟ್ರಿ ಜನ ಹೋಗಿ ಎಲ್ಲ ಅದನ್ನ ಯಾವ ತರ ಬೆಳೆದ್ರಿ ಯಾವ ತರ ಎಲ್ಲ ನೋಡ್ಕೊಂಡ್ ಬಂದಿದ್ವಿ ಸರ್ ನಾವೇ ಸಂಘದಿಂದ. ಈಗ ಅಲ್ಲೇ ನೋಡ್ಕೊಂಬಂದು ಯಾವ ರೀತಿ ನಿಮ್ಮ ಒಂದು ಕೃಷಿಯಲ್ಲಿ ಅಳವಡಿಸಿಕೊಂಡಿದ್ದೀರಾ ಆ ಒಂದು ಮಾಹಿತಿಯನ್ನ? ಹೌದು ಸರ್, ಈಗ ನಾವು ಮಾಡೋಣ ಈ ತರ. ಈಗೆಲ್ಲ ತುಂಬಾ ದಿನ ದಿನಕ್ಕೂ ರೋಗಗಳು ತುಂಬಾ ಜಾಸ್ತಿ ಆಗ್ತಿದೆ, ಸಕ್ಕರೆ ಕಾಯಿಲೆ ಮತ್ತೆ ಬಿಪಿ ಇವೆಲ್ಲ ಜಾಸ್ತಿ ಆಗ್ತಿದೆ, ಅದಕ್ಕೆ ನಾವೇ ಈ ತರ ಮಾಡೋಣ, ಮನೇಲಿ ಸಿರಿಧಾನ್ಯ ಉಪಯೋಗಿಸಿ ತಿಂಡಿ ಅಡುಗೆಗಳು ಮಾಡೋಣ. ನೋಡಿ, ಹಿಂದೆ ಎಲ್ಲ ಯಾವ ಕಾಯಿಲೆಗಳು ಇರಲಿಲ್ಲ ಸರ್, ಈಗಂತೂ ನಾಲ್ಕು ಜನ ಇದ್ರು ಅಂದ್ರೆ ಇಬ್ಬರು ಟ್ಯಾಬ್ಲೆಟ್ಸ್ ತಾಂತ ಇರ್ತಾರೆ, ಅದಿಲ್ಲ ಅಂದ್ರೆ ಆರೋಗ್ಯನೇ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಅದಕ್ಕೆ ನಾವೇ ಹಿಂಗೆ ಮಾತಾಡಿದ್ವಿ, ಅವ ಕೃಷಿ ಆಫೀಸಿಂದ ನಮಗೆ ಬೀಜಗಳು ಕೊಡ್ತೀವಿ ಅಂತ ಹೇಳಿದ್ರು ಸರ್ ಕೇಳಿದ್ಕೆ. ಅದಕ್ಕೆ ನಾವು ನವಣೆ ಸಾವೆ ಈ ತರದ್ದೆಲ್ಲ ತಗೊಂಡು ನಾವು ಮಾಡೋಣ ಅಂತೇಳಿ ಮಾಡ್ತಾ ಇದೀವಿ ಸರ್. ಸಾವೆ ಬೆಳೆಯೋದ್ರಿಂದ ನಾವು ಏನಾಗುತ್ತೆ, ಮನೆಯಲ್ಲೇ ಅದನ್ನ ಮಾಡ್ಕೊಂಡು ಈಗ ಸರ್ ಏನ್ ಗೊತ್ತಾ, ಸಿರಿಧಾನ್ಯದ್ದು ಮಾರ್ಕೆಟಿಂಗು ಮಾಡ್ತಾ ಇದೀವಿ ಸರ್. ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡಿ ಸಂಘದ ವತಿಯಿಂದ ಸಾಕಷ್ಟು ಕಡೆ ಮಾರಾಟ ಮಾಡ್ತಾ ಇದ್ದಾರೆ ಸ್ತ್ರೀಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ. ಹೌದು, ಅಂದ್ರೆ ಅದನ್ನ ಅಳವಡಿಸಿಕೊಂಡಿರಾ ನೀವು? ಹೌದು ಸರ್, ರೊಟ್ಟಿ ಮಾಡ್ತಾ ಇದೀವಿ ಸರ್, ನಮಗೆ ರೊಟ್ಟಿ ಮಿಷಿನ್ ಕೊಟ್ಟಿದ್ದಾರೆ ಸಾಣಿಹಳ್ಳಿಯಲ್ಲಿ. ಸಂಘದಿಂದ ಕೊಡದಾರ ರೊಟ್ಟಿ ಮಿಷಿನ್? ಸಂಘದಿಂದ ಕೊಟ್ಟಿದ್ದಾರೆ. ಅದು ಸಾವಕ್ಕಿ ಸಾವೆ ರೊಟ್ಟಿ ಮತ್ತೆ ನವಣಕ್ಕಿ ರೊಟ್ಟಿ ಇದೆಲ್ಲ ಮಾಡ್ತಾ ಇದೀವಿ ಸರ್. ತುಂಬಾ ಹೋಗ್ತಿದೆ ಜೋಳದ ರೊಟ್ಟಿ, ಇದೆಲ್ಲ ತುಂಬಾ ಬೇಡಿಕೆ ಇದೆ. ಈಗ ಈ ಟೌನ್ಗಳಲ್ಲಿ ಎಲ್ಲ ಕೆಲ್ಸಕ್ಕೆ ಹೋಗೋ ಮಹಿಳೆಯರು ಇದಾರೆ, ಅವರಿಗೆಲ್ಲ ಮನೇಲಿ ಅವನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಳಕ್ ಆಗಲ್ಲ, ಚಟ್ನಿ ಪುಡಿಗಳು ಇವನ್ನೆಲ್ಲ ಮಾಡಿ ಮಾರಾಟ ಮಾಡ್ತಾ ಇದೀವಿ ಸರ್. ಸಂಘದಿಂದ ಸಹಾಯ ಆಗ್ತಿದೆ, ಸಂಘದ ಎಲ್ಲ ಸೇರ್ಕೊಂಡು ಸದಸ್ಯರು ನಾವು ರೊಟ್ಟಿ ಮಾಡ್ತಾ ಇದೀವಿ, ಇದರಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಈಗ ಮಿಷಿನ್ ಅಂತಂದ್ರೆ ಯಂತ್ರ ಕೊಡದರಲ್ವಾ, ರೊಟ್ಟಿ ಮಾಡುವಂತ ಒಂದು ಯಂತ್ರವನ್ನ, ಅಂದ್ರೆ ಎಷ್ಟು ನಿಮಗೆ ಹಣ ಬಿತ್ತದು ಸರ್? ಅದು 60,000 ಮಿಷಿನ್ ಅದು. ಅದನ್ನ ಹೆಂಗ್ ತಗೊಂಡಿದೀವಿ ಅಂತಂದ್ರೆ, ನಾವು ಈಗ ತಿಂಗಳ ತಿಂಗಳ ಕಟ್ತೀವಲ್ಲ ಸಂಘದ ಹಣನ, ಅದನ್ನ ಈಗಲೇ 4 ವರ್ಷ ಆಯ್ತು ಅಂದ್ರೆ ಅದ್ರಲ್ಲಿ ಬಡ್ಡಿದು ತುಂಬಾನೇ ಬಡ್ಡಿ ಹಣ ಬಂದಿದೆ, ಅದನ್ನ ಹಾಕಿ ತಗೊಂಡಿದೀವಿ ಸರ್. ಈಗ ಪ್ರತಿನಿತ್ಯ ಈಗ ಎಲ್ಲಾ ಸದಸ್ಯರನ್ನು ಸೇರ್ಕೊಂಡು ರೊಟ್ಟಿ ತಯಾರು ಮಾಡ್ತೀರಾ? ಹೌದ್ ಸರ್, ಈಗ 20 ಜನ ಇದೀವಿ ಅಂದ್ರೆ 2 ಬ್ಯಾಚ್ ಮಾಡ್ಕೊಂಡಿದ್ದಾರೆ, ಅದರಲ್ಲಿ 10 ಜನ ಬೆಳಿಗ್ಗೆ 10 ಜನ ರಾತ್ರಿ. ಈಗ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅಥವಾ ಹಸು ಮೇಯ್ಸಕ್ ಹೋಗೋರು ಇರ್ತಾರೆ, ಮತ್ತೆ ಮನೇಲಿ ಏನೇನೋ ಕೆಲ್ಸಗಳು ಇರ್ತವೆ, ವಯಸ್ಸಾಗಿರೋರು ಇರ್ತಾರೆ, ಅವರಿಗೆ ಕಾಯಿಲೆಗಳು ಇರ್ತವೆ, ಅವರಿಗೆಲ್ಲ ಟೈಮ್ ಟೈಮಿಗೆ ಊಟಕ್ಕೆ ಕೊಡ್ಬೇಕು, ಅಂತರನ್ನ ರಾತ್ರಿ ಹೊತ್ತು ಬರಕ್ಕೆ ಹೇಳಿರ್ತೀವಿ ಸರ್. ಬೆಳಿಗ್ಗೆ ಹೊತ್ತು 10 ಜನ, ಅವ್ರೆಲ್ಲೂ ಹೋಗಲ್ಲ ಅಂದ್ರೆ ಅವ್ರು ಬೆಳಿಗ್ಗೆ ಹೊತ್ತು ಬಂದು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ಈಗ ಬೇರೆಯವರೆಲ್ಲ ಕೇಳಿರ್ತಾರೆ ಸರ್, ನಮಗೆ ಇಷ್ಟು ರೊಟ್ಟಿ ಬೇಕು ಕೊಡಿ, ಅಥವಾ ಈಗ ಎಲ್ಲ ಫಂಕ್ಷನ್ಗಳಿಗೆ ಏನ್ ಮಾಡ್ತಿದ್ರೆ ರೊಟ್ಟಿನೇ ಬಳಸ್ತಿದ್ದಾರೆ, ಆದ್ರಿಂದ ಈ ನಮಗೆ ಇಂಥ ಫಂಕ್ಷನ್ ಇದೆ, ಒಂದು 100 ರೊಟ್ಟಿ ಬೇಕು 200 ರೊಟ್ಟಿ ಬೇಕು ಅಂತ ಹೇಳಿರ್ತಾರೆ ಸರ್. ಅವತ್ತಿನ ದಿನ ಬೆಳಿಗ್ಗೆ ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಂಡು, ಜೋಳದ ರೊಟ್ಟಿ ಅಂದ್ರೆ ಜೋಳ ತಂದು ಅದನ್ನ ತೊಳೆದು ಬಿಸಿಲಿಗೆ ಒಣಗಿಸಿ ಆಮೇಲೆ ಅದನ್ನ ಮಿಲ್ ಮಾಡಿಸಿ ನಾವು ಅದನ್ನ ಕಲ್ಸ್ಕೊಂಡು ಎಲ್ಲ ರೊಟ್ಟಿನ ಮಾಡಿ ಮಾರಾಟ ಮಾಡ್ತೀವಿ. ಈಗ ಜೋಳ ಅಂತಂದ್ರೆ ಯಾಕೆ ಅವನ್ನೆಲ್ಲ ನೀರಿಗೆ ಹಾಕಿ ತೊಳಿಬೇಕಾಗುತ್ತೆ ಸರ್? ಯಾಕೆ ಅಂದ್ರೆ ಈಗ ಬೆಳೆದಿರ್ತಾರಲ್ವಾ ಅಲ್ಲಿ ಔಷಧಿಗಳನ್ನ ಸಿಂಪಡಿಸಿರ್ತಾರೆ, ಅದನ್ನ ನಾವು ಮನೆಗೆ ತಂದ ಹಂಗೆ ನೇರವಾಗಿ ಹಾಕ್ಸೋದ್ರಿಂದ ಈಗ ಕಾಯಿಲೆಗಳು ಬರ್ತವೆ. ಈಗ ಮನೆಯಲ್ಲಿ ಹುಳ ಬೀಳಬಾರ್ದು ಅಂತ ಹೇಳಿ ಏನಾದ್ರೂ ಪುಡಿ ಮಿಕ್ಸ್ ಮಾಡಿರ್ತಾರಲ್ವಾ? ಹೌದು ಸರ್, ಹುಳ ಬೀಳಬಾರ್ದು ಅಂತ ಒಂದೊಂದು ಪುಡಿ ಅಥವಾ ಮಾತ್ರೆ ಬಂದಿದೆ ಸರ್, ಈಗ ಅವನ್ನೆಲ್ಲ ಈಗ ಇಟ್ಟಿರ್ತಾರೆ, ಅದಕ್ಕೆ ನಾವು ತಗೊಂಬಂದು ನೀಟಾಗಿ ಅದನ್ನ ತೊಳೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ನಾವು ಮಿಲ್ಲಿಗೆ ಹಾಕ್ಸ್ಕೊಂಡ್ಬಂದು ರೊಟ್ಟಿ ಮಾಡಿ, ಹೌದು ಸರ್, ಇಟ್ಟು ಮಾಡ್ಕೊಂಡು ರೊಟ್ಟಿ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದೀವಿ. ಈಗ ರೊಟ್ಟಿ ಅಂತಂದ್ರೆ ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಸಜ್ಜೆ ರೊಟ್ಟಿ, ಸಜ್ಜೆ ರೊಟ್ಟಿ ಮತ್ತೆ ಸಾವೆ ರೊಟ್ಟಿ, ನವಣಕ್ಕಿ ರೊಟ್ಟಿ, ನವಣಕ್ಕಿ ರೊಟ್ಟಿ. ಈಗ ನಿಮಗೆ ಆರ್ಡರ್ ಸಿಕ್ಕಾಗ ಅಷ್ಟೇ ಮಾಡ್ತೀರಾ, ಏನು ಯಾವಾಗ್ಲೂ ಮಾಡ್ತೀರಾ ರೊಟ್ಟಿಗಳನ್ನ? ಆರ್ಡರ್ ಜಾಸ್ತಿ ತುಂಬಾ ಸಿಕ್ಕಾಗ ಮಾಡ್ತೀವಿ ಸರ್, ಇಲ್ಲ ಅಂತಂದ್ರೆ ನಮಗೆ ನಮ್ಮಲ್ಲೇ ನಮ್ಮೂರಲ್ಲಿ ಯಾರು ಕೇಳ್ತಿದ್ರೆ 5 ರೊಟ್ಟಿ ಬೇಕು. ಈಗ ಮಧ್ಯಾಹ್ನ ಟೈಮ್ ಏನ್ ಮಾಡ್ತಾರೆ, ಈಗ ಬಿಪಿ ಶುಗರ್ ಇರೋರೆಲ್ಲ ಬೆಳಿಗ್ಗೆ ಮುದ್ದೆ ಊಟ ಮಾಡಿರ್ತಾರೆ ಸರ್, ಮಧ್ಯಾಹ್ನ ಶುರು ಆಗಿರುತ್ತೆ, ಜಾಸ್ತಿ, ಸಾಮಾನ್ಯ ಶುಗರ್ ಆಗುತ್ತೆ ಶುಗರ್ ಇರೋದಿಗೆ. ಅವ್ರು ಏನ್ ಮಾಡ್ತಾರೆ, ಮನೇಲಿ ಯಾರು ಇರಲ್ಲ, ಹೊಲದ ಕೆಲ್ಸ ಹಸಿಗೆ ಎಲ್ಲ ಹೋಗಿರ್ತಾರೆ ಸರ್. ಅವಾಗ ಏನ್ ಮಾಡ್ತೀವಿ, ನಮಗೆ 5 ರೊಟ್ಟಿ ಬೇಕು, 10 ರೊಟ್ಟಿ ಬೇಕು ಅಂತ ಬಂದೇ ಬರ್ತಾರೆ ಸರ್. ಅವಾಗ ಅವರಿಗೆ ಮಾರಾಟ ಮಾಡ್ತೀವಿ. 5 ರೂಪಾಯಿ 1 ರೊಟ್ಟಿ ಇರುತ್ತೆ ಸರ್ ಜೋಳದ್ದು. ಸಜ್ಜೆದಾದ್ರೆ 6 ರೂಪಾಯಿ 1 ರೊಟ್ಟಿ ಇರುತ್ತೆ. ನವಣೆ ಮತ್ತೆ ಬೇರೆ ತರ ರೊಟ್ಟಿಗಳೆಲ್ಲ 8 ರೂಪಾಯಿವರೆಗೂ ಇರುತ್ತೆ ಸರ್. ಕೊಟ್ಬಿಟ್ಟು ಆ ಬಂದ ದುಡ್ಡಲ್ಲಿ ಎಲ್ಲಾರು ಸದಸ್ಯರು ಎಲ್ಲಾರು ಶೇರ್ ಮಾಡ್ಕಂತೀವಿ ಸರ್, ಹಂಚ್ಕಂತೀವಿ. ಉಳಿತಾಯ ಎಷ್ಟು ಬರುತ್ತೋ ಅದರಲ್ಲಿ ನೀವು ಪಾಲುದಾರರಾಗ್ತೀರ, 20 ಜನ ಸದಸ್ಯರು. ಈಗ ಚಿತ್ರದುರ್ಗದಲ್ಲಿ, ಈಗ ಹೊಸದುರ್ಗದಲ್ಲಿ ಇಂತ ನಗರಗಳಲ್ಲಿ ರೊಟ್ಟಿ ಮಾರುವಂತಹ ಶಾಪ್ಗಳಿದಾವೆ, ಅಲ್ಲಿಗೋಗಿ ನೀವು ಮಾರಾಟ ಮಾಡಲ್ಲ? ಮಾಡ್ತೀವಿ ಸರ್, ಅಂದ್ರೆ ಈ ಫಂಕ್ಷನ್ಗಳ ಕೇಳಿದವರಿಗೂ ಕೊಡ್ತೀವಿ, ಮನೆ ಹತ್ರ ಬಂದು ಕೇಳಿದ್ರು ಕೊಡ್ತೀವಿ. ಅಂತ ಮಳಿಗೆಗಳನ್ನು ನಾವು ನೋಡ್ಕೊಂಡಿದೀವಿ ಸರ್, ಅವರು ತಾಂಡೋಗಿ ಮಾರಾಟ ಮಾಡ್ತಿದ್ದಾರೆ ಸರ್, ಅಲ್ಲಿಗೂ ಕೊಡ್ತಾ ಇದೀವಿ, ಮಾರ್ಕೆಟಿಂಗ್ ಇದೆ ಸರ್. ಈಗೆಲ್ಲ ನಿಮ್ಗೆ ಎಷ್ಟು ಉಳಿತಾಯ ಆಗುತ್ತೆ ಒಂದು ರೊಟ್ಟಿಯಲ್ಲಿ? ಈಗ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ? ಖರ್ಚು ಬರುತ್ತೆ ಸರ್. ಈಗ ನಾವು ಜೋಳ ತಗಬೇಕು ಅಂತಂದ್ರೆ ಒಂದು 60 ರೂಪಾಯಿ ಕೆಜಿ ಜೋಳ ಬರುತ್ತೆ ಒಂದೊಂದ್ ಕಡೆ. ನಾವ್ ಏನ್ ಮಾಡ್ತೀವಿ, ಮನೆಯಲ್ಲೇ ಬೆಳೆಯೋಣ ಅದನ್ನು ಸಹ ಮಾತಾಡ್ಕೊಂಡಿದೀವಿ ಸರ್. ನಾವು ಮನೆಯಲ್ಲೇ ಬೆಳ್ಕೊಂಡ್ಬಿಟ್ಟು ಅದರಿಂದ ಜೋಳ ಮಾಡ್ಕೊಂಡು ಅದರಿಂದಲೇ ಈ ತರ ರೊಟ್ಟಿ ಮಾಡೋಣ ಅಂತ. ಈಗ ಸದ್ಯಕ್ಕೆ ಯಾರು ಬೆಳೆದಿಲ್ಲ ಸರ್. ಹೋದ ವರ್ಷ ನೋಡಿದ್ರೆ ಮಳೆ ಇಲ್ದೇನೆ ರಾಗಿನೂ ಆಗ್ಲಿಲ್ಲ ಸರ್. ಏನೋ ಬೋರ್ಗಳಿದ್ದು ನೀರ್ ಬಿಟ್ಕೊಂಡು ಬೆಳೆದರಿ ಅಂತರಿಗೆ ಏನೋ ಮನೆಗೆ ಊಟ ಮಾಡಕ್ ರಾಗಿ ಆಗಿದೆ ಸರ್. ಈ ವರ್ಷ ಚೆನ್ನಾಗಾಯ್ತಲ್ಲ ಮಳೆ? ಹೌದು ಸರ್, ಈ ವರ್ಷ ಆಗಿದೆ. ಇನ್ನ ಇವಾಗ ಬೆಳೆ ಮನೆಗ್ ಬಂದಿರತ್ ಸರ್. ನಾವೇ ಬೆಳೆದಂತ ರಾಗಿ ಜೋಳದಿಂದ ಮಾಡಿದ್ರೆ ನಮ್ಗೆ ಇನ್ನೂ ತುಂಬಾ ಉಳಿತಾಯ ಆಗುತ್ತೆ. ಇಷ್ಟ ದಿನ ನಾವೇನ್ ಮಾಡ್ತಾ ಇದ್ದು, ಜೋಳ ತಗೊಂಡ್ ಬರ್ತಾ ಇದ್ವಿ, ರಾಗಿನೇನ್ ಬೆಳಿತಿದ್ವಿ ಸರ್. ಆದ್ರೆ ಹೋದ ವರ್ಷ ಒಂದ್ ವರ್ಷ ಇಲ್ಲ ಅನ್ನೋದ್ ಬಿಟ್ರೆ ಈಗ ಸಜ್ಜೆನೂ ಜಾಸ್ತಿ ಯಾರು ಬೆಳೆದಿರ್ಲಿಲ್ಲ ಸರ್. ಅವಾಗೆಲ್ಲ ನಾವೇನ್ ಮಾಡ್ತಾ ಇದ್ವಿ, ತಗೊಂಬಂದ್ಬಿಟ್ಟು ತೊಳೆದು ಇಟ್ಟು ಮಾಡಿಸ್ಕೊಂಡು ಮಾಡ್ತಾ ಇದ್ವಿ ಸರ್. ಇನ್ಮೇಲೆ ಇನ್ನೂ ಒಂದು ನಮ್ಗೆ ಒಂದು ಮೂಡಿದೆ ಸರ್, ಏನಂದ್ರೆ ನಾವೇ ಬೆಳ್ಕೊಳ, ನಾವೇ ಹೊಲ ಇದ್ದು ಜಮೀನ್ ಇದ್ದು ಬೆಳ್ಕೊಂಡ್ ಮಾಡೋಣ ಅನ್ನೋದು ಒಂದ್ ಐಡಿಯಾ ಆಗಿದೆ ಸರ್. ಈಗ 20 ಜನ ಮಹಿಳಾ ಸದಸ್ಯರು ಇದಾರೆ, ಈಗ ಒಬ್ಬೊಬ್ಬರೇ ಒಂದೊಂದರ ಬೆಳೆಗಳು ಬೆಳ್ಕೊಂಡ್ರೆ ನೀವು ಹೊರಗಡೆಯಿಂದ ಇಲ್ಲಿನೂ ಕೊಂಡುಕೊಂಡಂತದ್ದು ಪರಿಸ್ಥಿತಿ ಬರಲ್ಲ ಅಲ್ವಾ? ಅವಾಗ ನಿಮ್ಮ ಸಂಘಕ್ಕೆ ಹೆಚ್ಚಿನದಾಗಿ ಆದಾಯ ಬರುತ್ತೆ, ಉಳಿತಾಯ ಆಗುತ್ತೆ. ಹೌದು ಸರ್. ಈಗ ಸಾಮಾನ್ಯವಾಗಿ ಈ ರೊಟ್ಟಿ ಅಷ್ಟೇ ನೀವು ಮಾರಾಟ ಮಾಡ್ತೀರಾ, ಬೇರೆ ಬೇರೆ ಒಂದು ಐಟಂಗಳೆಲ್ಲ ಮಾಡಬಹುದಲ್ಲ ಸಿರಿಧಾನ್ಯಗಳಲ್ಲಿ? ತುಂಬಾ ಐಟಂ ಮಾಡ್ತೀವಿ ಸರ್. ನಾವು ಮೊನ್ನೆ ಇನ್ನು ನಮಗೆ ಕರೆಸಿದ್ರು ಸರ್ ಸಂಘದಿಂದ, ವಸ್ತುರದಲ್ಲಿ ಫಂಕ್ಷನ್ ಮಾಡಿ ಸಿರಿಧಾನ್ಯದ್ದು, ಒಬ್ಬೊಬ್ರು ಒಂದೊಂದು ಐಟಮ್, 10 ಜನ ಹೋಗಿದ್ವಿ ಸರ್, 10 ಜನನು ಒಂದೊಂದು ಐಟಮ್ ಮಾಡ್ಕೊಂಡು ಹೋಗಿದ್ವಿ. ತುಂಬಾ ಖುಷಿ ಪಟ್ರು ಅದನ್ನ ತಿಂದು. ಈಗ ರಾಗಿ ಚಕ್ಲಿ ಮಾಡ್ಕೊಂಡು ಹೋಗಿದ್ವಿ. ಈಗ ಶುಗರ್ ಇರೋರು ಕೂಡ ಉಪಯೋಗಿಸ್ಬೋದು, ಏನ್ ಕಾಯಿಲೆ ಇರೋರು ಅದನ್ನ ತಿನ್ಬೋದು. ಚಕ್ಲಿ ಮತ್ತೆ ರಾಗಿ ರೊಟ್ಟಿ, ರಾಗಿ ದೋಸೆ, ಮತ್ತೆ ನವಣಕ್ಕಿದು ಉಂಡೆ ಮಾಡಿದ್ರು ಅಮ್ಮರು, ಅದು ತುಂಬಾ ಚೆನ್ನಾಗಿ ಬಂದಿತ್ತು. ಶೇಂಗಾ ಎಲ್ಲ ಹಾಕ್ಬಿಟ್ಟು ಎಲ್ಲರಿಗೂ ಸಹ ಒಂದು ಬಹುಮಾನ ಕೊಟ್ರು ಸರ್. ಅದು ತುಂಬಾ ಚೆನ್ನಾಗಿದೆ ನೀವು ಮಾಡ್ಕೊಂಬಂದ್ರದ ಅಂತ ಸಂಘದಿಂದಲೇ ಎಲ್ಲರೂ ಹೋಗಿದ್ವಿ ಸರ್. ಮಾಡ್ತೀವಿ, ಅದನ್ನು ಮಾಡ್ತೀವಿ ಸರ್. ಅಂದ್ರೆ ಸಾಕಷ್ಟು ಬೇಡಿಕೆ ಇದೆ ಅಲ್ವಾ? ಸಿರಿಧಾನ್ಯಗಳಲ್ಲಿ ಏನು ನಾವು ತಯಾರು ಮಾಡಿರ್ತೀವ, ಪ್ರತಿಯೊಂದು ಉತ್ಪನ್ನಗಳಿಗೆ ಸಾಕಷ್ಟು ಇವತ್ತು ಬೇಡಿಕೆ ಇದೆ. ಓ ಹೌದು ಸರ್, ತುಂಬಾ ಬೇಡಿಕೆ ಇದೆ. ಯಾಕೆಂದ್ರೆ ಆರೋಗ್ಯವೇ ಭಾಗ್ಯ ಅಂತ ನಾವು ಕೇಳ್ಕೊಂಬಂದಿದೀವಿ. ಈ ಮಧ್ಯೆ ಏನಾಯ್ತು, ಇದೆಲ್ಲ ಬೇರೆ ಚಿಪ್ಸ್ ಕುರುಕಲು ತಿಂಡಿಗಳು ಇವಕ್ಕೆಲ್ಲ ಅಡಿಕ್ಟ್ ಆಗ್ಬಿಟ್ಟು ನಾವು ಆರೋಗ್ಯ ಎಷ್ಟೋ ಕಳ್ಕೊಂಡ್ಬಿಟ್ಟಿದೀವಿ ಸರ್. ಹಿಂದಿನ ನಮ್ಮ ಅಜ್ಜಿ ತಾತರ ಇದ್ದಂಗೆ ನಾವಿಲ್ಲ ಸರ್, ಅಷ್ಟು ಶಕ್ತಿನೂ ಇಲ್ಲ. ಅದಕ್ಕೆ ನಾವೀಗ ಅದನ್ನ ಬದಲಾಯಿಸಬೇಕು. ಒಂದು ಸಿರಿಧಾನ್ಯದಲ್ಲಿ ಮಾಡಿರ್ತಕ್ಕಂಥ ಫುಡ್ ಕೊಡಬೇಕು ನಮ್ಮ ಮಕ್ಕಳಿಗೆ. ಈಗೆಲ್ಲ ನೋಡಿ ಸರ್, ಹೆಣ್ಮಕ್ಳೆಲ್ಲ ಮೆಚುರಿಟಿ ಅವಾಗೆಲ್ಲ 9-10 ಕ್ಲಾಸಿಗೆ ಇರೋದು, ಈಗೆಲ್ಲ 6-7 ಕ್ಲಾಸಿಗೆ ನಡೀತಾ ಇದೆ. ಇದೆಲ್ಲ ಯಾಕೆ ಆಗ್ತಿದೆ? ನಾವು ತಿಂತಕ್ಕಂಥ ಆಹಾರದಿಂದ, ಈ ಫುಡ್ಡಿಂದ ನಮ್ಮ ದೇಹದಲ್ಲಿ ತುಂಬ ಬದಲಾವಣೆ ಆಗ್ತಿದೆ. ಹಂಗಾಗ್ಬಿಟ್ಟು ನಾವು ಇದನ್ನ ಬದಲಾಯಿಸ್ಬೇಕು. ನಾವು ಸಿರಿಧಾನ್ಯದ್ದು ಏನು ಮಾಡೋಣ. ಈಗ ಮಕ್ಕಳು ಮನೆ ಬಂದ ತಕ್ಷಣ ತಿನ್ನಕ್ಕೆ ಗೋಬಿ ಪಾನಿಪುರಿ ತಂದ್ಕೊಟ್ರೆ ಅದರಿಂದ ಸುಮ್ಮನೆ ಫ್ಯಾಟ್ ಬರುತ್ತೆ ಸರ್. ಫ್ಯಾಟ್ ಬಂದ್ಬಿಟ್ಟು ಅದೇ ಮುಂಚೆನೆ ರೋಗಗಳು ಬಂದ್ಬಿಡ್ತವೆ ಆರೋಗ್ಯದ ಮೇಲೆ, ಸಾಕಷ್ಟು ಪರಿಣಾಮ ಬೀರುತ್ತಲ್ವಾ. ಹೌದು ಸರ್, ನಾವು ಈ ರಾಗಿ ಚಕ್ಲಿ ಮಾಡಬೇಕು ಅಂತ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ಮನೆಗೂ ಬಂದು ಮಕ್ಕಳಿಗೆ ಮಾಡ್ಕೊಟ್ವಿ, ಅದು ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲ ತಿಂದು ಖಾಲಿ ಮಾಡಿದ್ರು. ಒಂದ್ ಬಾಕ್ಸ್ ತಗೊಂಡೋಗಿದ್ವಿ ಸರ್, ಒಂದು ಉಳಿಲಿಲ್ಲ. ಹಂಗಾಗಿ ನಾವು ಮನೆಗೆ ಬಂದು ಮತ್ತೆ ಮಾಡಿ ಮಕ್ಕಳಿಗೆ ಕೊಟ್ವಿ. ಇತ್ತೀಚೆಗೆ ನಮ್ಮ ಚಿತ್ರದುರ್ಗದಲ್ಲೂ ಈ ಒಂದು ಸಿರಿಧಾನ್ಯಗಳ ಪಾಕ ಸ್ಪರ್ಧೆ ಆಯ್ತಲ್ವಾ, ಅದರಲ್ಲಿ ಭಾಗವಹಿಸಿದ್ರೆ ನೀವು? ಇಲ್ಲ ಸರ್, ಅವಾಗ ಬರಕ್ಕಾಗ್ಲಿಲ್ಲ, ಬಂದಿದ್ರು ಸರ್ ನಮ್ಮೂರಿಂದ ಎಲ್ಲ. ಹೊಸದುರ್ಗದಲ್ಲಿ ಆಗಿತ್ತಲ್ಲ, ಅವಾಗ ಹೋಗಿದ್ವಿ ಸರ್ ನಾವು. ಈಗ ರೊಟ್ಟಿ ಅಂತಂದ್ರೆ ಈಗ ಪ್ರತಿನಿತ್ಯ ನೀವು ರೊಟ್ಟಿ ಎಲ್ಲ ತಯಾರು ಮಾಡಿ ಇಟ್ಕೊಳ್ತೀರಾ, ಒಂದ್ ವೇಳೆ ಏನಾದ್ರೂ ಅದು ಮಾರಾಟ ಮಾಡಕ್ ಆಗ್ಲಿಲ್ಲ ಹಾಗೆ ಉಳಿದು ಅಂತಂದ್ರೆ ಎಷ್ಟು ದಿನದವರೆಗೆ ಅದರ ಗುಣಮಟ್ಟ ಕಾಪಾಡಬಹುದು ಸರ್? ಅದು ಉಳಿದ್ರು ಏನ್ ಅದರಿಂದ ನಷ್ಟ ಇಲ್ಲ ನಮಗೆ, 15 ದಿನ ಕರೆಕ್ಟ್ ಆಗಿರುತ್ತೆ ಸರ್. ಅದು ಈ ಚಟ್ನಿ ಪುಡಿ ಮಾಡ್ತೀವಿ ಅದ್ರ ಜೊತೆಗೆ, ಅದು ಕೂಡ ಅಷ್ಟೇ ಸರ್, 15 ದಿನ ನಾವು ಏನು ಆಗ್ದಂಗೆ ಇಟ್ಕೋಬಹುದು. ಅದೇನು ಬೂಸ್ ಬರಲ್ಲ, ಎಲ್ಲ ಚೆನ್ನಾಗಿ ಬೇಯಿಸಿರ್ತೀವಲ್ಲ ಸರ್, 15 ದಿನಗಟ್ಲೆ ನಾವು ಸ್ಟೋರ್ ಮಾಡ್ಕೋಬಹುದು. ಈ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಒಂದು ವಾರ ಬರುತ್ತೆ ಅಷ್ಟೇ ಸರ್, ಈ ಬೇಸಿಗೆ ಟೈಮು ಈ ಚಳಿಗಾಲದಲ್ಲಿ ಅದೇನು ಆಗಲ್ಲ ಸರ್. ಇಷ್ಟೆಲ್ಲ ಒಂದು ಕಾರ್ಯಚಟುವಟಿಕೆಗಳು ನಿಮ್ಮ ಒಂದು ಸಂಘದಲ್ಲಿ ಸಾಕಷ್ಟು ಸಾಕ್ತಾ ಬಂದಿದೆ. ಈಗ ಎಲ್ಲರೂ ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಂಡಿದ್ದಾರಾ ನಿಮ್ಮ ಮಹಿಳಾ ಸಂಘದ ಸದಸ್ಯರು? ಹೌದು ಸರ್, ಹೇಳ್ಬೇಕು ಅಂದ್ರೆ ಆರ್ಥಿಕವಾಗಿ ತುಂಬಾನೇ ಸುಧಾರಿಸ್ಕೊಂಡಾರೆ. ಈಗ ಮಕ್ಕಳು ಓದಿಸ್ತಾ ಇದ್ರು, ಈಗ ಪಿ ಯು ಸಿ ಆಯ್ತು ಅಂದ್ರೆ ನೆಕ್ಸ್ಟ್ ನಾವು ಬೆಂಗಳೂರಿಗೋ ದಾವಣಗೆರೆಗೋ ಎಲ್ಲೋ ಕಳಿಸ್ಬೇಕು. ಈಗ ಹಳ್ಳಿಯಲ್ಲಿ ಬೇರೆ ಓದೋ ಸೌಲಭ್ಯ ಇಲ್ಲ, ಆವಾಗ ಏನ್ ಮಾಡ್ತೀವಿ, ದುಡ್ಡು ತುಂಬಾ ಖರ್ಚಾಗುತ್ತೆ. ಒಂದ್ 2 ಲಕ್ಷ 3 ಲಕ್ಷ ವರ್ಷಕ್ಕೆ 3 ಲಕ್ಷ ಅಂತೂ ಖರ್ಚಾಗುತ್ತೆ ಸರ್. ಆವಾಗ ಏನ್ ಮಾಡ್ತೀವಿ, ಈ ನಮ್ ಸಂಘದಲ್ಲೇ ಇದಾರೆ ಸರ್, ಆತರ ಸಂಘದಲ್ಲಿ ದುಡ್ಡು ತಗೊಂಡು ಮಕ್ಳು ಓದಿಸಿ ಈಗ ಮಕ್ಳು ಕೆಲಸದಲ್ಲಿ ಇದಾರೆ ಸರ್, ಅವರು ನೆಮ್ಮದಿಯಾಗಿದ್ದಾರೆ. ಅದನ್ನ ನೋಡಿದಾಗೆಲ್ಲ ನಮಗೆ ಖುಷಿ ಆಗುತ್ತೆ. ನೋಡ್, ನಾವು ಒಂದ್ ಸಂಘ ಮಾಡ್ಕೊಂಡು ಈ ತರ ಎಲ್ಲ ದುಡ್ಡು ಕೂಡಿಸ್ಕೊಂಡು ಒಬ್ರು ಓದಕ್ಕೆ ಸಹಾಯ ಆಯ್ತಲ್ಲ, ಒಬ್ರು ಮನೆ ಕಟ್ಕೊಳಕ್ ಸಹಾಯ ಆಯ್ತೆ, ಹಂಗಾಗಿ ನಮಗೆ ತುಂಬಾ ಖುಷಿ ಆಗಿದೆ ಸರ್, ತೃಪ್ತಿನೂ ಕೊಟ್ಟಿದೆ. ಒಟ್ಟಾರೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿಕೊಂಡು ಕೃಷಿ ಜೊತೆಗೆ ಇದನ್ನ ನೀವು ನಡೆಸಿಕೊಂಡು ಹೋಗ್ತಾ ಇರೋದ್ರಿಂದ ನಿಮ್ಮ ಒಂದು ಜೀವನದ ದಿಕ್ಕನ್ನೇ ಬದಲಾಯಿಸಿದೆ ಅಂದ್ರೆ ತಪ್ಪಾಗಲಾರ. ಹೌದು ಸರ್, ಅದು ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿದೆ ಅಂದ್ರೆ ತಪ್ಪಾಗಲ್ಲ ಸರ್. ಈಗ ಮನೇಲಿ ಎಲ್ಲಾ ಗಂಡಸು ಕೆಲಸ ಮಾಡೋರು ಇರಲ್ಲ ಸರ್, ಏನೋ ಒಂದ್ ಮಾಡ್ತಾರೆ, ಏನೋ ಹೆಂಗಸ್ರ ಮೇಲೆ ದಬ್ಬಾಳಿಕೆಗಳು, ಏ ನಾನು ಅದ್ ಮಾಡಿದೀನಿ ನೀನ್ ಇದ್ ಮಾಡು ಅನ್ನೋದು. ಇದು ಮನೆ ಹೆಂಗಸು ಮನೆ ಒಳಗೂ ಕೆಲಸ ಮಾಡ್ತಾರೆ ಸರ್, ಮನೆ ಹೊರಗೂ ಮಾಡ್ತಾರೆ. ಹಸುಗಳು ಕಟ್ಕೊಂಡು ಮತ್ತೆ ಹೊಲಕ್ ಹೋಗಿ ಕಡ್ಡಿ ಸಿಗ್ದು ಈ ತರ ತೋಟ ಇರೋದ್ರಿಂದ ಇದನ್ನೆಲ್ಲ ಮಾಡಿ ನಾವು ದುಡ್ಡು ಜೋಡಿಸ್ಕೊಂಡು ಒಂದ್ ಸಂಘ ಅಂತ ಮಾಡ್ಕೊಂಡು ಅದರಿಂದ ಉಳಿಸ್ಕೊಂಡು ಮುಂದೆ ಬೆಳೀತಾ ಇದೀವಿ ಸರ್, ತುಂಬಾ ಚೆನ್ನಾಗಿ ಆಗ್ತಿದೆ. ಈಗ ಮೊದಲೆಲ್ಲ ಮಹಿಳೆಯರು ಅಂತಂದ್ರೆ ಮನೆಗೆ ಮಾತ್ರ ಸೀಮಿತರಾಗಿದ್ರು, ಅಂದ್ರೆ ಇವತ್ತು ಸಾಕಷ್ಟು ಆರ್ಥಿಕವಾಗಿ ಸಬಲರಾಗಕ್ಕೆ ಕುಟುಂಬಗಳು ಮಹಿಳೆಯರು ಸಾಕಷ್ಟು ಕಾರಣ ಅಂದ್ರೆ ತಪ್ಪಾಗ್ಲಾರದು. ಹೌದು ಸರ್, ಅವಾಗ ಏನಿತ್ತು, ಬರೀ ಮನೆಯೊಳಗೆ ಮನೆಗೆ ಬಂದಾಗ ಅವ್ರಿಗೆ ಗಂಡಸರು ಏನಾರೇ ಮಾಡ್ಕೊಂಡ್ ಬಂದಿರ್ಲಿ ಹೊರಗಿಂದ, ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೇಕು, ಮಕ್ಳು ಸಾಕ್ಬೇಕು, ಹಸು ಮೇಯಿಸ್ಬೇಕು, ಸಗಣಿ ಹೊಡಿಬೇಕು, ಇಷ್ಟಷ್ಟೇ ಇತ್ತು ಸರ್. ಆದ್ರೆ ಈ ತರ ಅಲ್ಲ, ಈ ಸ್ತ್ರೀ ಶಕ್ತಿ ಸಂಘಗಳು ಮಾಡ್ಕೊಂಡು ನಾವು ತುಂಬಾನೇ ಒಂಥರ ಏನೋ, ಈಗ ಸಂಘ ಅಂತ ನಾವು ಅವತ್ತು ಸಭೆ ಕರೆದ್ರೆ ಸಂಘದ ಮುಗಿಸಿ ಇನ್ನು ನಾವ್ ಏನೇನೋ ಅಂದ್ರೆ ಒಂದು ಭಜನೆ ಇರ್ಬೋದು, ಒಂದು ಮನಸ್ಸಿನ ನೆಮ್ಮದಿ ಆಗತರ ಸರ್ ಈ ತರ, ಅಥವಾ ನಾಳೆ ಹಬ್ಬ ಅಂದ್ರೆ ಒಂದು ಹಬ್ಬ ಈ ಯುಗಾದಿ ಅಂತ ಇಟ್ಕೊಳ್ಳಿ ಸರ್, ದೀಪಾವಳಿ ಅಂತ ಅದ್ರ ಬಗ್ಗೆ ಮಾತಾಡೋದು. ಅದರಿಂದ ಎಲ್ಲಾರು ಸೇರ್ಕೊಂಡಾಗ ಏನಾರು ಒಂದ್ ಮಾಡಿದಾಗ ಮನಸ್ಸಿಗೂ ಖುಷಿ ಆಗುತ್ತೆ. ಆ ಟೈಮ್ ಹೋಗೋದೇ ನಮಗೆ ಗೊತ್ತಾಗಿರಲ್ಲ ಸರ್, ಮನೆಯಲ್ಲೇ ದುಡ್ದು ದುಡ್ದು ಸಾಕಾಗಿರ್ತಾರೆ, ಏನೋ ಒಂಥರ ಖುಷಿ ಅವತ್ ಸಭೆ ಸೇರ್ಕೊಂಡು. ಈ ದುಡ್ಡು ಉಳಿಸಿದ್ದೇ ಅಲ್ಲ, ಬೇರೆ ತರ ನಮಗೊಂದು ಖುಷಿನೂ ಸಿಕ್ಕಿದೆ ಸರ್. ಒಟ್ಟಾರೆ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿಕೊಂಡು ಕೃಷಿಯಲ್ಲಿ ನೆಮ್ಮದಿಯ ಜೀವನವನ್ನ ಸಾಗಿಸ್ತಾ ಇದ್ದೀರಾ. ಹೌದು ಸರ್. ಒಳ್ಳೇದು ರೇಖಾ ಅವರೇ, ಇಲ್ಲೇ ತನಕ ಈ ಒಂದು ಕೃಷಿ ಜೊತೆಗೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪನ್ನ ರಚನೆ ಮಾಡಿಕೊಂಡು ಸಾಕಷ್ಟು ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಇದು ಒಂದು ಕಾರಣ ಆಯ್ತು ಅಂತೇಳಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ಕಾರ್ಯಚಟುವಟಿಕೆಗಳ ಕುರಿತು ಹೊಸದುರ್ಗ ತಾಲೂಕು ಆದ್ರಿಕಟ್ಟೆ ಗ್ರಾಮದ ರೈತ ಮಹಿಳೆ ಎಸ್ಎಂ ರೇಖಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ರೈತರಿಗೆ ಸಲಹೆ. ಎಲ್ಲ ರೈತ ಬಾಂಧವರಿಗೆ ನಮಸ್ತೆ. ನಾನು ಡಾಕ್ಟರ್ ಅವಿನಾಶ್ ಟಿಜಿ ಅಂತಂದು, ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ತಜ್ಞನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ಇಂದಿನ ಸಂಚಿಕೆಯಲ್ಲಿ ಅಡಿಕೆ ಸಿಪ್ಪೆಯನ್ನ ನಾವು ಯಾವ ರೀತಿ ಗೊಬ್ಬರವಾಗಿ ಪರಿವರ್ತಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾನು ಹಂಚಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರಂಗೆ, ಒಂದು ಎಕರೆ ಅಡಿಕೆ ನಮಗೆ ಫಲ ಬರ್ತಕ್ಕಂತ ತೋಟ ಇದೆ ಅಂತಂದ್ರೆ, ಒಂದು ಎಕರೆಗೆ ನಮಗೆ ಸರಿಸುಮಾರು 6-8 ಕ್ವಿಂಟಲ್ ಅಷ್ಟು ಅಡಿಕೆ ಸಿಪ್ಪೆ ಬರುತ್ತೆ. ಕೊಯ್ಲಾದ ನಂತರ ನಾವು ಏನು ಸುಲಿತೀವಿ, ಸುಲಿದ ನಂತರ ಒಣ ಸಿಪ್ಪೆ ನಮಗೆ 6-8 ಕ್ವಿಂಟಲ್ ಅಷ್ಟು ಬರುತ್ತೆ. ಈ ಹಸಿ ಸಿಪ್ಪೆ ಏನಿರುತ್ತೆ, ಸೊ ಇದನ್ನೇ ನಾವು ಗೊಬ್ಬರ ಮಾಡ್ಕೊಳಕ್ಕೆ ಉಪಯೋಗ ಮಾಡ್ಕೊಳ್ಬಾರ್ದು. ಸುಲಿದ ನಂತರ ಏನು ಸಿಪ್ಪೆ ಬರುತ್ತೆ, ಸೊ ಅದನ್ನ ನಾವು ಒಣಗ್ಲಿಕ್ಕೆ ಹಾಕ್ಬೇಕು.

ರಾಜ್ಯದ ಸಮತಟ್ಟಾದ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ 15.5 ಡಿಗ್ರಿ ಸೆಲ್ಸಿಯಸ್ ಚಾಮರಾಜನಗರ ಹವಾಮಾನ ಕೇಂದ್ರದಲ್ಲಿ ದಾಖಲಾಗಿದೆ. ರಾಜ್ಯಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ರಾಯಚೂರು, ಯಾದಗಿರಿ, ಕೊಪ್ಪಳ, ಕಲಬುರಗಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ತುಮಕೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆ ಹೊರತುಪಡಿಸಿ ರಾಜ್ಯಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಒಳನಾಡಿನ ಒಂದೆರಡು ಕಡೆಗಳಲ್ಲಿ ದಟ್ಟ ಮಂಜು ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಈಗ ಕೇಳಿ ಜನಪದ ಗೀತೆ.